ವೇರಿಯೇಷನ್ ಆಯ್ತು ಮಾರ್ಕೆಟ್ ರೇಟು ಅಥವಾ ಇನ್ನೊಂದು ಬೆಳೆ ನಮಗೆ ಕೈ ಇಡ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಮತ್ತು ವರ್ಷ ಪೂರ್ತಿ ನಮಗೆ ಮನೆ ಖರ್ಚಿಗೆ ಅಥವಾ ಏನಕ್ಕನ ಖರ್ಚು ಬೇಕಂದ್ರೆ ಅದನ್ನು ಸಿಗುತ್ತೆ. ಮತ್ತು ಇದ್ರೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಈ ಮಣ್ಣಿನ ಫಲವತ್ತತೆ, ನಾವು ಮಣ್ಣಿನ ಫಲವತ್ತತೆ ಎಷ್ಟು ಮುಖ್ಯ ಅಂದ್ರೆ ಇವತ್ತು ನೋಡಿಬಾರದು ಭೂಮಿಯಲ್ಲಿರ್ತಕ್ಕಂಥ ಮೊದಲು ಏನು ಸಾವಯವ ಇಂಗಾಲ ಅಂತ ಏನ್ ಹೇಳ್ತೀವಿ ನಮಗೆ ಸಾಕಷ್ಟು ಇರ್ತಿತ್ತು. ಈಗ ತುಂಬಾ ದಿನಕ್ಕೂ ಹೆಚ್ಚಾಗಿ ನೀರು ನಿಲ್ಲಿಸೋದ್ರಿಂದ ಅಥವಾ ಬರೀ ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ಮತ್ತು ಏಕ ಬೆಳೆ ಪದ್ಧತಿಗಳು ಮಿಶ್ರ ಬೆಳೆ ಪದ್ಧತಿ ಮತ್ತು ಇದೇನು ಇಂಟರ್ ಕ್ರಾಪಿಂಗ್ ಅಂತೀವಿ ಅವನ್ನೆಲ್ಲ ಬಿಟ್ಟು ನಾವು ಬರೀ ಏಕ ಬೆಳೆ ಪದ್ಧತಿ ಹೋಗಿ ನಮಗೆ ಮಣ್ಣಿನ ಫಲವತ್ತತೆ ಬಹಳ ಕ್ಷೀಣ ಆಗುತ್ತೆ. ಮಣ್ಣಿನ ಪೋಷಕಾಂಶ ಇರ್ಬೋದು, ಮಣ್ಣಿನ ರಚನೆ ಇರ್ಬೋದು, ಮಣ್ಣಿನಲ್ಲಿರತಕ್ಕಂಥ ಜೈವಿಕ ಕ್ರಿಯೆಗಳು ಏನು ರಾಸಾಯನಿಕ ಜೈವಿಕ ಮತ್ತು ಭೌತಿಕ ಗುಣಗಳು ಅಂತಿವೆ ಇವೆಲ್ಲವೂ ಸಹ ನಶಿಸಿ ಹೋಗ್ತಕ್ಕಂಥ ಆಗಿ ಮಣ್ಣಿನ ಫಲವತ್ತತೆ ತೀರ ಕಡಿಮೆ ಆಗ್ತಿದೆ. ಇದನ್ನು ಸಹ ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡ್ಕೋಬಹುದು, ಮಣ್ಣಿನ ಆರೋಗ್ಯನು ಸಹ ಕಾಪಾಡ್ಕೋಬಹುದು. ಮತ್ತು ಪರಿಸರ ಸಂರಕ್ಷಣೆ, ಈ ಒಂದು ಮುಖ್ಯವಾಗಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಪರಿಸರ ಸಂರಕ್ಷಣೆ ಅಂದ್ರೆ ನಾವು ವಾತಾವರಣ ನೋಡಿರ್ಬೋದು ಈಗ ಎಷ್ಟು ವಾತಾವರಣ ತಾಪಮಾನ ಆಗಿ ಏರುಪೇರುಗಳಾಗ್ತಿದೆ, ಮಳೆ ಪ್ರಮಾಣ ವ್ಯತ್ಯಾಸ ಆಗ್ತದೆ ಮತ್ತು ಸೈಕ್ಲೋನ್ ಆಗ್ತಿದೆ ಅಂದ್ರೆ ಭೂಕಂಪ ಆಗ್ತದೆ, ಈ ತರ ಅದೆಲ್ಲ ನಾವು ಮಾಡ್ತಕ್ಕಂತ ಪರಿಸರಕ್ಕೆ ಮಾರಕವಾಗಿರ್ತಕ್ಕಂತ ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡೋದು ಒಂದು ನಮಗೆ ಇದೆಲ್ಲ ಆಗಕ್ಕೆ ಕಾರಣ ಆಗುತ್ತೆ. ಪರಿಸರ ಅಂದ್ರೆ ಈಗ ಗ್ಲೋಬಲ್ ವಾರ್ಮಿಂಗ್ ಅಂತೀವಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗ್ತದೆ, ಮೀಥೇನ್ ಎಮಿಷನ್ ಜಾಸ್ತಿ ಆಗ್ತಿರುತ್ತೆ. ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಇವನ್ನೆಲ್ಲವನ್ನು ಒಂದು ಪೂರಕವಾದಂತ ವಾತಾವರಣ ಮಾಡೋದ್ರಿಂದ ನಮ್ಮ ಪರಿಸರನು ಸಹ ಸಂರಕ್ಷಣೆ ಮಾಡಬಹುದು. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಸರ್ ತಮ್ಮ ದೂರವಾಣಿ ಸಂಖ್ಯೆ ತಿಳಿಸಿ. ರೈತ ಬಾಂಧವರು ಸಮಗ್ರ ಕೃಷಿ ಪದ್ಧತಿ ಇರ್ಬೋದು ಅಥವಾ ಬೆಳೆಗಳ ಯಾವುದೇ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಾಗಬಹುದು, ನಮ್ಮ ಕತ್ತಲಗೆರೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ದೂರವಾಣಿ ಸಂಖ್ಯೆ 9481670851, ಇದಕ್ಕೆ ಸಂಪರ್ಕಿಸಬಹುದು. ಧನ್ಯವಾದ ಸರ್. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ಏಕ ಬೆಳೆ ಬೆಳೀತಕ್ಕಂತ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಏಕ ಅಡಿಕೆ ಬೆಳೆನೆ ಬೆಳೀತಕ್ಕಂಥದ್ದು ಇಲ್ಲ ತೆಂಗಿನ ಬೆಳೆನೆ ಬೆಳೀತಕ್ಕಂಥದ್ದು, ಈ ಒಂದು ಪರಿಸರದಲ್ಲಿ ನಾವು ಯಾವೆಲ್ಲ ಒಂದು ತರಹೇವಾರು ವಿವಿಧ ಕೃಷಿನ ಮಾಡಬಹುದು, ಒಣ ಪ್ರದೇಶ ಆಗಿರಲಿ, ಮಲೆನಾಡು ಆಗಿರಲಿ, ನೀರಾವರಿ ಪ್ರದೇಶ ಆಗಿರಲಿ, ಈ ಒಂದು ಪ್ರದೇಶದಲ್ಲಿ ನಾವು ಹೇಗೆ ವಿವಿಧ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಂಡ್ಬಿಟ್ಟು ನಾವು ಈ ಏಕ ಬೆಳೆ ಜೊತೆಗೆ ಇದರ ಒಂದು ಲಾಭ ಕೂಡ ನಾವು ಪಡೆಯಬಹುದು, ನಿರಂತರವಾಗಿ ಸುಸ್ಥಿರವಾಗಿ ವರ್ಷವಿಡೀ ಒಂದಲ್ಲ ಒಂದು ರೀತಿಯಿಂದ ನಾವು ಸಂಪಾದನೆ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೇಳುಗರಿಗೆ, ಅದರಲ್ಲಿ ರೈತ ಬಾಂಧವರು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರ ಮಾಧ್ಯಮದ ಮೂಲಕ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಧನ್ಯವಾದಗಳು ರೈತ ಬಾಂಧವರು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಮುಖ್ಯ ವಿಜ್ಞಾನಿ ಬೇಸಾಯ ಶಾಸ್ತ್ರ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ HG ಸಣ್ಣ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ಈಗ ಭದ್ರಾವತಿ ತಾಲೂಕು ಹಿರಿಯೂರಿನ ಶ್ರೀಮತಿ ನಂಜಮ್ಮ ಮತ್ತು ತಂಡದವರಿಂದ ಶ್ರೀದೇವಿ ಪದ. ಸಸಿ ಮ್ಯಾಲೆ ನನ್ನ ಮನಸೇ ಸುಯ ಅಳ್ಳ ಕೊಡೇರವಾ ವಡಿ ಮಗನೇ ಸಿರಿ ಬಂದ ಕಾಲ ಮರವಾಗೆ ಸೇವನ ಮರೆ ಬೇದೇ ಅರನೆ ಮರವಾಗೆ ಬಂದ ಕಾಲಕ್ಕೆ ಮರಣ ಕಲಾಗದೆ ಮರವೋಗೆ ಸೇವನ ಮರೆಬೇದೆ ಹರನೆ ಹೋಗೆ ಸೇವನ ಮರೆಬೇದೆ ಹರನೆ ಮರವೋಗೆ ಸೇವನ ಮರೆಬೇದೆ ಹರನೆ ಸೇವನ ಮರೆಬೇದೆ ಹರನೆ ಮರವೋಗೆ ತಪ್ಪಲಿಲ್ಲ ಏನೋ ತಗಲಿಲ್ಲ ಯಾಕೋ ಜವರಾಯ ಕರಿತೀಯ ಜವರಾಯ ಕರಿತೀಯ ಜವರಾಯ ಕರಿತೀಯ ಜವರಾಯ ಕರಿತೀಯ ಹರನೆ ತೋ ಬೆರಳೆ ಬರಲಯ್ಯ ನಿಮ್ಮ ಕೋಟೆ ಹರನೆ ಬರಳೆಗಾರು ಮಾಡಿಸಿದ ನಂಗಾರ ಓರಿಗೆ ಸಪ್ಪೆ ಕೊರ ಓರಿಗೆ ಸಪ್ಪೆ ಕೊರಿಯೋರಿ ಹರಿಗೆ ಸಪ್ಪೆ ಕೊರ ಓರಿಗೆ ಸಪ್ಪೆ ಕೊರಿಯೋರಿ ಹರಿಗೆ ಸಪ್ಪೆ ಕೊರವ ಪುರುಷರತ್ ಬೇಟ ಹಂಗೆ ಬರಲಯ್ಯ ನಿಮ್ಮ ಕೋಟೆ ಮರಲಯ್ಯ ನಿಮ್ಮ ಕೋಟೆ ಹಂಗೆ ಬರಲಯ್ಯ ನಿಮ್ಮ ಕೋಟೆ ಹಂಗೆ ಬರಲಯ್ಯ ನಿಮ್ಮ ಕೋಟೆ ಬರಳೆಗಾರ ಕೆತ್ತಿಸಿದ ನಂಗಾರ ಎತ್ತಿಗೆ ಸಪ್ಪೆ ಕೊರವಾರೆ ಎತ್ತಿಗೆ ಸಪ್ಪೆ ಕೊರೆಯೋರೆ ಎತ್ತಿಗೆ ಸಪ್ಪೆ ಕೊರವಾರೆ ಗೆ ಸಪ್ಪೆ ಕೊರವಾರೆ ಹರ ಎತ್ತಿಗೆ ಸಪ್ಪೆ ಕೊರವ ಪುರುಷರ ತಾಕೆ ಮತ್ತೆ ಬರುವಾಳ ಇರುತ್ತಾಳೆ ಹನೆ ಬರುವಾಳ ಇರುತ್ತಾಳೆ ಹರ ಮತ್ತೆ ಬರುವಾಳ ಇರುತ್ತಾಳೆ ಹನೆ ಬರುವಾಳ ಇರುತ್ತಾಳೆ ಹರ ಮತ್ತೆ ಬರುವಾಳ ಇರುತ್ತಾಳ ಸೇರಿ ದೇವೆ ಬೇಗ ನರಣಮ್ಮ ನಮ್ಮ ಕೋಟೆ ನರಣಮ್ಮ ನಮ್ಮ ಕೋಟೆ ಹರ ಬೇಗ ನರಡಮ್ಮ ನಮ್ಮ ಕೋಟೆ ನರಡಮ್ಮ ನಮ್ಮ ಕೋಟೆ ಹರ ಬರಳೆಗಾತ ಕೆತ್ತಿಸಿದ ನಂಗಾರ ಓರಿಗೆ ಸಪ್ಪೆ ಕೊರವಾರಿ ಸಪ್ಪೆ ಕೊರೆಯೋರೆ ಸರಣಿ ಓರಿಗೆ ಸಪ್ಪೆ ಕೊರವಾರಿ ಸಪ್ಪೆ ಕೊರೆವಾರಿ ಹರಿಗೆ ಸಪ್ಪೆ ಕೊರವ ಪುರುಷರ ತಾಕ ಮತ್ತೆ ಬರುವಾಳ ಇರುತ್ತಾಳೆ ಬರುವಾಳ ಇರುತ್ತಾಳೆ ಹರಿ ಬರುವಾಳ ಇರುತ್ತಾಳೆ ಬರುವಾಳ ಇರುತ್ತಾಳೆ ಹರಿಯೇನೆ ಬರುವಾಳ ಇರುತ್ತಾಳ ಸೇರಿ ದೇವಿ ಬೇಗ ನರಡಮ್ಮ ನಮ್ಮ ಕೋಟೆ ನರಡಮ್ಮ ನಮ್ಮ ಕೋಟೆ ಹರ ಬೇಗ ನರಡಮ್ಮ ನಮ್ಮ ಕೋಟೆ ಬೇಗ ನರಡಮ್ಮ ನಮ್ಮ ಕೋಟೆ ಹರನೆ ಕೆಳಗಡೆ ಇದುವರೆಗೂ ಭದ್ರಾವತಿ ತಾಲೂಕು ಹಿರಿಯೂರಿನ ಶ್ರೀಮತಿ ನಂಜಮ್ಮ ಮತ್ತು ತಂಡದವರಿಂದ ಶ್ರೀದೇವಿ ಪದ ಕೇಳಿದಿರಿ. ಏನೇ ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ, ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಯಾವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗುವುದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಕುರಿತಾದ ಒಂದು ಸಂದೇಶ ಬಂದಿದೆ, ನೋಡೋಣ ಯಾರದ್ದು ಸಂದೇಶ ಅಂತೇಳಿ. ಹಂಪಣ್ಣ ನ್ಯಾಮತಿ ಅವರ ಸಂದೇಶ. ಇಂದಿನ ಕೃಷಿರಂಗದಲ್ಲಿ ಕೃಷಿ ತಜ್ಞರಾದ ಸಣ್ಣ ತಿಮ್ಮಪ್ಪ ಅವರು ಮಲೆನಾಡಿನಲ್ಲಿ ಯಾವ ರೀತಿ ಸಮಗ್ರ ಕೃಷಿ, ಬಯಲುಸೀಮೆಯಲ್ಲಿ ಯಾವ ರೀತಿ ಸಮಗ್ರ ಕೃಷಿ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ವಿವರವಾಗಿ ತಿಳಿಸಿಕೊಟ್ಟರು. ಇಂದು ಏಕದಳ ಪದ್ಧತಿಯಿಂದ ರೈತರು ಅನುಭವಿಸುತ್ತಿರುವ ಸಂಕಷ್ಟವನ್ನು ತಿಳಿಸಿದರು. ಇವರು ಹೇಳಿದಂತೆ ರೈತರು ಸಮಗ್ರ ಕೃಷಿ ಅಳವಡಿಸಿಕೊಂಡರೆ ಆರ್ಥಿಕವಾಗಿ ಸಬಲರಾಗಬಹುದು, ಒಂದು ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹಂಪಣ್ಣ ನೆಮ್ಮತಿ ಅವರು ತಿಳಿಸಿದ್ದಾರೆ. ಖಂಡಿತ ರೈತ ಬಾಂಧವರೇ, ನೀವು ಈ ಒಂದು ಕಾರ್ಯಕ್ರಮದ ಕುರಿತಾದ ಅಭಿಪ್ರಾಯಗಳನ್ನು ಕಳಿಸಿಕೊಟ್ಟಾಗಲೇ ಈ ಕಾರ್ಯಕ್ರಮ ಸಾರ್ಥಕ ಆಗಿದೆ, ನಿಮ್ಮನ್ನು ತಲುಪಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಈ ಕಾರ್ಯಕ್ರಮ ಉಪಯೋಗ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳಿಸಿಕೊಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ